ದಾಸನ ಮೇಲೆ ಇನ್ನೂ ದಯ ಬಾರದೆ ಇನ್ನೂ ದಯ ಬಾರದೆ ದಾಸನ ಮೇಲೆ ಶಯನಿಗೆ ಪರಮ ಪುರುಷ ಇನ್ನೂ ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನಿಗೆ ಪರಮ ಪುರುಷ ಹರಿಯೇ ಇನ್ನೂ ದಯ ಬಾರದೆ ಮೇಲೆ ಪನ್ನಗ ಶಯನ ಶಿರಿಗೆ ಪರಮ ಪುರುಷ ಹರಿಯೇ ಇನ್ನೂ ದಯ ಬಾರದೆ ನಾನಾ ದೇಶಗಳಲ್ಲಿ Krishna